ತನ ಮಗಳ ತೊಡೆ ಮೇಲೆ ಕುಳ್ಳಿ ಚಿಕ್ಕಂಡೆ ಏನ ಕೆನ್ನೆ ಕುದುರೆಲ್ಲ ಬಳೋಗ್ಯರೋ ತಡೆ ಮನಿ ಕುಳ್ಳಿ ಚಿಕ್ಕಂಡೆ ಕ್ಯಾನಿ ಕುದುಲಲ ಬಳೋ ಕುದುಲಲ ಬಳಗಳೋ ನಾಯವೇ ಏನಾಗಬೇಕೆ ಮಗಳೇ ಬಳ ಉಳಿಯೋ ಕುದುಲಲ ಬಳಗಳ ತಾಯೇ ಕೇಳೆ ಏನಾಗಬೇಕೆ ಮಗಳೇ ನನಗೆ ನಾಲೇಳಿದ ಮಾತೇನೋ ಲೊಟ್ಟಿ ಒಳಗಿರುವ ಚಿರ ಕವಲಿಯೋ ನನಗೆ ನಾನೇಳಿದ ಮಾತೇನೋ ಲೊಟ್ಟಿ ಒಳಗಿರುವ ಚಿರ ಕವಲಿಯೋ ಒಳಗಿರುವ ಚಿರ ಕವಲಿ ಕೊಟ್ಟಾರೆ ಕ್ವಾಟರ ತೋ ಮೆಟ್ಟ ತಿರ್ಕೌಲಿ ಕೊಟ್ಟಾರೋ ಕೊಟ್ಟೋ ಮೆಟ್ಟೇ ಗಳಿ ಎಂದೋ ಮೆಟ್ಟ ಗಳಿಯದ ತಾಯೆ ಕೇಳೇ ಏನಾಗಬೇಕೆ ಮಗಳೇ ಬಳ ಉಳಿಯೋ ಒಳಗಿರುವ ತಿರ್ಕೌಲಿ ಕೊಟ್ಟೋ ಏನಾಗಬೇಕೆ ಮಗಳೇ ಮಗಳೇ ಬಳ ಉಳಿ ಬಳೆ ಬಾಗಿಲ ಮುಂದಿನ ರಚೋ ಮರವೋ ನಾಬೆಕ್ಕೆ ಮಗಳೇ ಬಳ ಉಳಿ ತಾಯೆ ಕೇಳೆ ಬಾಗಿಲ ಮುಂದಿರುವ ಚಚ ಮರವೋ ಚಚ ಮರ ಕೊಟ್ಟರ ತೋ ಬಾಗಿಲ ಮೆಟ್ಟೆ ಮಂದಿರ ಚಚ ಮರ ಕೊಟ್ಟರ ತೋ ಬಾಗಿಲ ಮೆಟ್ಟ ಗಳಿ ಅಂದೋಳಗಳವಾಗಿ ಹೊಟ್ಟೆ ಒಳಗೆಲ್ಲ ಕಳ ಮಳಿಯೋ ಮಗಳೇ ಮೆಟ್ಟಾಂಗಳಗಳವಾಗೆ ಹೊಟ್ಟೆ ಒಳಗಲ್ಲ ತಳ ಮಳಿಯೋ ಒಳಗಲ್ಲ ಕಳಮಳೆ ಕಂಗಳ ಮಳಿಯೋ ಹುಟ್ಟಿದ ಮಗಳೇ ನೆರ ಮನೆಯೋ ಒಳಗಲ್ಲ ಕಳಮಳೆ ಕಂಗಳ ಮಳಿಯೋ ಹುಟ್ಟಿದ ಮಗಳೇ ಇದುವರೆಗೆ ತುಳಸಿ ಬಿಚ್ಚುಗೌಡ ಹಾಗೂ ಸಂಗಡದಿಂದ ಸಂಪ್ರದಾಯದ ಪದಗಳನ್ನ ಕೇಳಿದ್ರಿ. ಇದು ಇಂದಿನ ಜನಪದ ಸಂಗೀತ. ಆಕಾಶವಾಣಿ ಕಾರವಾರ, ಸಮಯ 7 ಗಂಟೆಯಾಗಲಿವೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮ ಯುವವಾಣಿ ಪ್ರಸಾರವಾಗಲಿರುವುದು. ಆಕಾಶವಾಣಿ, ಆಕಾಶವಾಣಿಯ ಅಮೃತ ಮಹೋತ್ಸವ ವಿಶೇಷ ಏರ್ ನೆಕ್ಸ್ಟ್. ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ದೇಶದ 75ನೇ ಸ್ವಾತಂತ್ರ್ಯ ಮಹೋತ್ಸವದ ಸಂದರ್ಭದಲ್ಲಿ ಕಾಲೇಜು ಪ್ರತಿಭೆಗಳಿಗೆ ಆಕಾಶವಾಣಿಯ ವೇದಿಕೆ ಏರ್ ನೆಕ್ಸ್ಟ್. ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ನಮ್ಮೆಲ್ಲ ಯುವ ಕೇಳುಗರಿಗೆ ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವವರು ಮೈಸೂರಿನ

ವಿಸ್ಮಯ ಇದೆ ಮೊದಲು ಘಮ ಘಮ ಎದೆಯೆಲ್ಲ ಇನ್ನು ಮಾತು ಬರಿತೊದಲು